ನಾಳೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಬೆಂಗಳೂರಿನಲ್ಲಿ ಸಂವಾದ. ಹಾಗೂ ನಾಡಿನಾದ್ಯಂತ ತ್ಯಾಗ ಬಲಿದಾನ ಸಹೋದರತ್ವ ಸಂದೇಶ ಸಾರುವ ಬಕ್ರೀದ್ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕೃಷಿ ರಂಗದಲ್ಲಿ ಹಸಿರು ಸಿರಿ ಕೃಷಿ ಚಟುವಟಿಕೆಗಳ ಕುರಿತ ಬಾನುಲಿ ಸರಣಿಯಲ್ಲಿ ಕೃಷಿಯಲ್ಲಿ ಪರೋಪಕಾರಿ ಮತ್ತು ಪರತಂತ್ರ ಜೀವಿಗಳು, ಈ ಕುರಿತು ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಹರ್ಷಿತಾ ಎಪಿ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಹಸಿರು ಸಿರಿ ಹಸಿರು ಸಿರಿ ಹಸಿರು ಸಿರಿ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ. ಕೇಳಿ ಕಾರ್ಯಕ್ರಮ ಹಸಿರು ಸಿರಿ ಹಸಿರು ಸಿರಿ ಹಸಿರು ಸಿರಿ. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಪರಭಕ್ಷಕ ಮತ್ತು ಪರತಂತ್ರ ಕೀಟಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಕೃಷಿಯಲ್ಲಿ ನಾವು ಸಾಮಾನ್ಯವಾಗಿ ಇವತ್ತು ಯಾವುದೇ ಬೆಳೆಯನ್ನು ಬೆಳೆದರೂ ಕೂಡ ಅಲ್ಲಿ ಆ ಬೆಳೆಯನ್ನ ಅನೇಕ ಕೀಟಗಳು ಬಂದು ಕಾಡುವಂಥದ್ದನ್ನು ನಾವು ಗಮನಿಸಿದ್ದೇವೆ. ಸಾಕಷ್ಟು ತರಹದ ಕೀಟಗಳು ಇವತ್ತು ಎಲ್ಲ ತರಹದ ಬೆಳೆಯನ್ನು ಕೂಡ ಬಾಧಿಸ್ತಾ ಇದೆ. ಇದಕ್ಕೆ ಈ ಪರಭಕ್ಷಕ ಕೀಟಗಳು ಮತ್ತು ಪರತಂತ್ರ ಕೀಟಗಳು ಒಂದಷ್ಟು ಪರಿಣಾಮಕಾರಿಯಾಗಿ ಅವುಗಳನ್ನು ನಿರ್ವಹಣೆಯನ್ನು ಮಾಡಲಿಕ್ಕೆ ಅನುಕೂಲವನ್ನು ಉಂಟು ಮಾಡುತ್ತೆ ಅಂತ ಹೇಳಿ, ಈ ನಿಟ್ಟಿನಲ್ಲಿ ಈ ಪರಭಕ್ಷಕ ಕೀಟಗಳು ಅಂತ ಅಂದ್ರೇನು, ಪರತಂತ್ರ ಕೀಟಗಳು ಅಂತ ಅಂದ್ರೇನು, ಅವುಗಳನ್ನ ಕೃಷಿಯಲ್ಲಿ ಕೀಟಗಳ ನಿರ್ವಹಣೆಗೆ ಮತ್ತು ನಿಯಂತ್ರಣಕ್ಕೆ ಹೇಗೆ ನಾವು ಬಳಕೆಯನ್ನ ಮಾಡಿ ಅನುಕೂಲವನ್ನ ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಪಿ ಹರ್ಷಿತಾ ಅವರು. ಡಾಕ್ಟರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಕೃಷಿಯಲ್ಲಿ ಪರಭಕ್ಷಕ ಮತ್ತೆ ಪರತಂತ್ರ ಕೀಟಗಳ ವರ್ಗೀಕರಣವನ್ನ ಯಾವ ರೀತಿ ನಾವು ನೋಡಬಹುದು ಅಂತೀರಿ? ಈಗ ನಾವು ಯಾವುದೇ ಕೃಷಿ ಬೆಳೆಯನ್ನ ತಗೊಳ್ಳಿ ಅಥವಾ ಯಾವುದೇ ತೋಟಗಾರಿಕಾ ಬೆಳೆಯಾಗಿರಬಹುದು, ಆ ಬೆಳೆಗಳ ವಿವಿಧ ಹಂತಗಳಲ್ಲಿ ನಾವು ವಿವಿಧ ರೀತಿಯ ಕೀಟಗಳನ್ನು ನಾವು ನೋಡಬಹುದು. ಕೆಲವು ಕೀಟಗಳು ಬೆಳೆಗಳ ವಿವಿಧ ಭಾಗಗಳನ್ನು ತಿಂದು ಬೆಳೆಗಳಿಗೆ ಹಾನಿಯನ್ನು ಉಂಟು ಮಾಡುತ್ತವೆ. ಇದರಿಂದ ಇಳುವರಿ ಕಡಿಮೆಯಾಗಬಹುದು, ಹಾಗೆಯೇ ಇಳುವರಿಯ ಗುಣಮಟ್ಟ ಕೂಡ ಕಡಿಮೆಯಾಗುತ್ತೆ. ಅಂತಹ ಕೀಟಗಳನ್ನ ನಾವು ಅಪಾಯಕಾರಿ ಕೀಟಗಳು ಅಥವಾ ಪೀಡೆಗಳು ಎಂದು ಪರಿಗಣಿಸಬಹುದು. ಹಾಗೆಯೇ ಇನ್ನ ಕೆಲವೊಂದು ಕೀಟಗಳನ್ನ ನಾವು ಬೆಳೆಗಳಲ್ಲಿ ನೋಡಬಹುದು, ಅವುಗಳು ಬೆಳೆಗಳ ಪರಾಗಸ್ಪರ್ಶ ಕ್ರಿಯೆಗೆ ಸಹಾಯವನ್ನ ಮಾಡುತ್ತವೆ. ಹಾಗೆ ಇನ್ನ ಕೆಲವೊಂದಿಷ್ಟು ಕೀಟಗಳಿರುತ್ತೆ, ಅವುಗಳು ಬೆಳೆಗಳಿಗೆ ಹಾನಿಯನ್ನ ಉಂಟು ಮಾಡುವಂತಹ ಪೀಡೆಗಳನ್ನ ತಿಂದು ಅವುಗಳ ಸಂಖ್ಯೆಯನ್ನ ಗಣನೀಯವಾಗಿ ಇಳಿಕೆ ಮಾಡುವಲ್ಲಿ ಸಹಾಯ ಮಾಡುತ್ತವೆ. ಹಾಗಾಗಿ ಯಾವುದೇ ಕೀಟಗಳು ಪೀಡೆಗಳನ್ನ ತಿಂದು ಅವುಗಳ ಸಂಖ್ಯೆಯನ್ನ ಗಣನೀಯವಾಗಿ ಕಡಿಮೆ ಮಾಡುವಲ್ಲಿ ಇರುತ್ತವೆಯೋ ಅವುಗಳನ್ನ ನಾವು ಕೀಟ ಭಕ್ಷಕ ಕೀಟಗಳು ಅಂತ ಹೇಳಿ ಕರಿತೀವಿ. ಈ ಕೀಟ ಭಕ್ಷಕ ಕೀಟಗಳಲ್ಲೇ ಎರಡು ರೀತಿಯ ಕೀಟಗಳು ಬರುತ್ತೆ, ಒಂದು ಪರಭಕ್ಷಕ ಕೀಟಗಳು, ಇನ್ನೊಂದು ಪರತಂತ್ರ ಕೀಟಗಳು. ಪರಭಕ್ಷಕ ಮತ್ತೆ ಪರತಂತ್ರ ಕೀಟಗಳು ಅಂತ ಅಂದ್ರೆ ಏನು, ಒಂದಷ್ಟು ಉದಾಹರಣೆಯ ಮೂಲಕ ಅದನ್ನ ತಿಳಿಸ್ಕೊಡಿ. ಪರಭಕ್ಷಕ ಕೀಟಗಳು ಅನ್ನೋ ಒಂದು ಪದದಲ್ಲಿ ಪರಭಕ್ಷಕ ಅಂತ ಇದೆ. ಪರಭಕ್ಷಕ ಅಂದ್ರೆ ಯಾವುದೇ ಜೀವಿ ಬೇರೆ ಯಾವುದಾದ್ರೂ ಜೀವಿಗಳನ್ನ ತಿಂದು ಬದುಕುವಂತದ್ದು. ಹಾಗೆಯೇ ಇಲ್ಲಿ ಪರಭಕ್ಷಕ ಕೀಟಗಳು ಅಂತ ಹೇಳಿದ್ರೆ ಇವು ವಿವಿಧ ರೀತಿಯ ಪ್ರಭೇದಗಳ ಕೀಟಗಳ ಮೇಲೆ ದಾಳಿ ಮಾಡಿ ಅವುಗಳನ್ನ ತಿನ್ನುತ್ತವೆ. ಹಾಗೆಯೇ ಈ ಪರಭಕ್ಷಕ ಕೀಟಗಳು ತಮ್ಮ ಜೀವನವನ್ನ ಪೂರ್ಣಗೊಳಿಸಲು ಒಂದಕ್ಕಿಂತ ಹೆಚ್ಚಿನ ಕೀಟಗಳನ್ನ ತಿನ್ನುತ್ತೆ. ಉದಾಹರಣೆಗೆ ಪರಭಕ್ಷಕ ಕೀಟಗಳನ್ನ ಹೇಳೋದಾದ್ರೆ ನಿಮಗೆಲ್ಲ ಗೊತ್ತಿರುತ್ತೆ, ಗುಲಗಂಜಿ ದುಂಬಿಗಳು. ಇದು ಸಾಮಾನ್ಯವಾಗಿ ಕಾಣುವಂತಹ ಒಂದು ದುಂಬಿಗಳು. ಇದನ್ನ ಇಂಗ್ಲಿಷ್ನಲ್ಲಿ ಲೇಡಿ ಬರ್ಡ್ ಬೀಟಲ್ಸ್ ಅಂತ ನಾವು ಹೇಳ್ತೀವಿ. ಹಾಗೆಯೇ ಒಂಟೆ ಹುಳು ಅಥವಾ ಸೂರ್ಯನ ಕುದುರೆ, ಇನ್ನ ಕೆಲವೊಬ್ರು ಶಿವನ ಕುದುರೆ ಅಂತ ಕೂಡ ಕರೀತಾರೆ, ಪ್ರೇಯಿಂಗ್ ಮ್ಯಾಂಟಿಸ್. ಇದು ಕೂಡ ಒಂದು ಪರಭಕ್ಷಕ ಕೀಟ. ಹಾಗೇನೆ ಕೊಡತಿ ಹುಳುಗಳು, ಇವು ಕೂಡ ಸಾಮಾನ್ಯವಾಗಿ ಸಿಗುವಂತಹ ಒಂದು ಪರಭಕ್ಷಕ ಕೀಟಗಳು. ಇವುಗಳನ್ನ ಇಂಗ್ಲಿಷ್ ಅಲ್ಲಿ ಡ್ರ್ಯಾಗನ್ ಫ್ಲೈಸ್ ಅಂತ ಹೇಳ್ತೀವಿ. ಹಾಗೇನೆ ಕ್ಯಾರಾಬಿಡ್ ನೆಲದುಂಬಿಗಳು, ಇವು ನೆಲದ ಮೇಲೆ ಚಲಿಸೋದ್ರಿಂದ ಇವುಗಳನ್ನ ನೆಲದ ದುಂಬಿಗಳು ಅಂತ ಹೇಳ್ತೀವಿ. ಇವುಗಳನ್ನ ಇಂಗ್ಲಿಷ್ ಅಲ್ಲಿ ಗ್ರೌಂಡ್ ಬೀಟಲ್ಸ್ ಅಂತ ಹೇಳಿ ಕರಿತೀವಿ. ಹಾಗೇನೆ ಹಸಿರು ರೆಕ್ಕೆಯ ಕೀಟಗಳು, ಗ್ರೀನ್ ಲೇಸ್ ವಿಂಗ್ ಅಂತ ಇಂಗ್ಲಿಷ್ ನಲ್ಲಿ ಕರಿತೀವಿ. ಇವು ಕೆಲವೊಂದು ಪರಭಕ್ಷಕ ಕೀಟಗಳು ನಾವು ಸಾಮಾನ್ಯವಾಗಿ ಬೆಳೆಗಳಲ್ಲಿ ಕಾಣುವಂತದ್ದು. ಹಾಗೇನೆ ಇನ್ನೊಂದು ಪ್ರಕಾರದ ಕೀಟಗಳು ಅಂತ ಹೇಳಿದ್ರೆ ಅವು ಪರತಂತ್ರ ಕೀಟಗಳು. ಈ ಪರತಂತ್ರ ಕೀಟಗಳನ್ನ ನಾವು ಪರೋಪಜೀವಿ ಕೀಟಗಳು ಅಂತ ಹೇಳಿ ಕೂಡ ಕರಿತೀವಿ. ಈ ಪರತಂತ್ರ ಕೀಟಗಳು ಇನ್ನೊಂದು ಕೀಟವನ್ನ ಅದರ ದೇಹದ ಒಳಗಿನಿಂದ ಅಥವಾ ದೇಹದ ಹೊರಗಿನಿಂದ ತಿಂದು ಬದುಕಿ ತಮ್ಮ ಜೀವನದ ಚಕ್ರವನ್ನ ಪೂರೈಸಿಕೊಳ್ಳುತ್ತೆ. ಈ ಪರತಂತ್ರ ಕೀಟಗಳು ಅಥವಾ ಈ ಪರಭಕ್ಷಕ ಕೀಟಗಳು ಯಾವ ಕೀಟವನ್ನ ತಿನ್ನುತ್ತೋ ಅಂತಹ ಕೀಟಗಳನ್ನ ನಾವು ಆಸರೆ ಕೀಟಗಳು ಅಂತ ಹೇಳ್ತೀವಿ. ಈಗ ಏನು ಬೆಳೆಯಲ್ಲಿ ನಾವು ಪೀಡೆಗಳನ್ನ ನೋಡ್ತೀವೋ ಅವೆಲ್ಲ ಈ ಪರತಂತ್ರ ಕೀಟಗಳು ಮತ್ತೆ ಪರಭಕ್ಷಕ ಕೀಟಗಳಿಗೆ ಆಸರೆಯ ಕೀಟಗಳಾಗಿ ಸಿಗುತ್ತೆ. ಈ ಪರತಂತ್ರ ಕೀಟಗಳು ತಮ್ಮ ಆಸರೆಯ ಕೀಟಗಳಿಗಿಂತ ರಕ್ಷಣೆ ಮತ್ತೆ ಆಹಾರವನ್ನ ಕನಿಷ್ಠ ಪಕ್ಷ ಅಂದ್ರೂ ತಮ್ಮ ಜೀವನಾವಧಿಯ ಒಂದು ಹಂತದಲ್ಲಿ ಪಡಿತವೆ. ಹಾಗೆಯೇ ಇವು ತಮ್ಮ ಜೀವಿತಾವಧಿಯನ್ನ ಒಂದೇ ಆಸರೆ ಕೀಟದಲ್ಲಿ ಪೂರ್ಣಗೊಳಿಸುತ್ತೆ. ಮತ್ತೆ ಪರತಂತ್ರ ಮತ್ತು ಆಸರೆ ಕೀಟಗಳ ನಡುವೆ ಒಂದು ನಿಕಟವಾದ ಸಂಬಂಧ ಕೂಡ ಇರುತ್ತೆ. ಪರತಂತ್ರ ಜೀವಿಗಳಿಗೆ ಉದಾಹರಣೆಯನ್ನು ಹೇಳಬೇಕಂದ್ರೆ ಟ್ರೈಕೋಗ್ರಾಮ ಅನ್ನೋ ಜಾತಿಗೆ ಸೇರಿದಂತಹ ಕಡಜಗಳು ಸಿಗುತ್ತೆ. ಇವು ಪತಂಗ ಮತ್ತು ಚಿಟ್ಟೆಗಳ ಮೊಟ್ಟೆಗಳ ಮೇಲೆ ಅವಲಂಬಿತವಾಗಿರುತ್ತೆ. ಆ ಪತಂಗ ಮತ್ತು ಚಿಟ್ಟೆಗಳ ಮೊಟ್ಟೆಗಳ ಮೇಲೆ ಇವು ಮೊಟ್ಟೆಗಳನ್ನ ಇಟ್ಟು ತಮ್ಮ ಜೀವನ ಚಕ್ರವನ್ನ ಪೂರೈಸಿಕೊಳ್ತವೆ. ತಾವ್ ಹೇಳುವಾಗ ಏನನ್ನಿಸ್ತು ಅಂತ ಅಂದ್ರೆ ಪರಭಕ್ಷಕ ಮತ್ತೆ ಪರತಂತ್ರ ಅಂತ ಅಂದ್ರೆ ಎರಡೂ ಕೂಡ ಬೇರೆದನ್ನ ತಿನ್ನುತ್ತೆ ಅನ್ನೋಂಥದ್ದಷ್ಟೇ ನನಗೆ ಅರ್ಥ ಆಗಿತ್ತು. ಈ ಪರಭಕ್ಷಕ ಮತ್ತೆ ಪರತಂತ್ರ ಕೀಟಗಳ ನಡುವಿನ ವ್ಯತ್ಯಾಸವನ್ನ ಒಂದಷ್ಟು ತಿಳಿಸ್ಕೊಡಿ. ಈ ಪರಭಕ್ಷಕ ಮತ್ತು ಪರತಂತ್ರ ಕೀಟಗಳ ನಡುವೆ ಸುಮಾರಷ್ಟು ವ್ಯತ್ಯಾಸಗಳನ್ನು ನಾವು ಕಾಣಬಹುದು. ಇವುಗಳ ವ್ಯತ್ಯಾಸಗಳನ್ನು ನಾವು ತಿಳ್ಕೋಬೇಕು. ತಿಳ್ಕೊಂಡಾಗ್ಲೇನೆ ಯಾವುದು ಪರಭಕ್ಷಕ ಕೀಟಗಳು ಅಥವಾ ಯಾವುದು ಪರತಂತ್ರ ಕೀಟಗಳು ನಮ್ಮ ಬೆಳೆಯಲ್ಲಿ ಕಂಡು ಬರುತ್ತೆ ಅನ್ನೋದನ್ನ ನಾವು ಗುರುತಿಸಬಹುದು. ಸೊ ಮೊದಲನೆಯದಾಗಿ ಪರಭಕ್ಷಕ ಕೀಟಗಳು ಅಂದ್ರೆ ಇವು ಸಾಮಾನ್ಯವಾಗಿ ಹಲವಾರು ಬಗೆಯ ಕೀಟಗಳನ್ನ ತಿಂದು ಅವುಗಳನ್ನ ನಾಶಪಡಿಸ್ತವೆ. ಹಾಗೆಯೇ ಈ ಪರಭಕ್ಷಕ ಕೀಟಗಳಿಗೆ ಯಾವುದೇ ನಿರ್ದಿಷ್ಟವಾದ ಆಸರೆ ಕೀಟದ ಮೇಲೆ ಅವು ಅವಲಂಬಿತ ಆಗಿರಲ್ಲ. ಈಗ ಒಂದು ಪರಭಕ್ಷಕ ಕೀಟ ಸುಮಾರು ರೀತಿಯ ಆಸರೆ ಕೀಟವನ್ನ ತಿಂದು ತನ್ನ ಜೀವನ ಚಕ್ರವನ್ನ ಪೂರ್ಣಗೊಳಿಸುತ್ತೆ. ಇನ್ನು ಪರತಂತ್ರ ಜೀವಿಯ ಅಥವಾ ಪರತಂತ್ರ ಕೀಟದ ಬಗ್ಗೆ ನೋಡುವುದಾದರೆ ಸಾಮಾನ್ಯವಾಗಿ ಅವು ನಿರ್ದಿಷ್ಟ ಆಸರೆಯ ಕೀಟಗಳ ಮೇಲೆ ದಾಳಿಯನ್ನ ಮಾಡ್ತವೆ. ಹೆಚ್ಚಿನ ಪರತಂತ್ರ ಕೀಟಗಳು ನಿರ್ದಿಷ್ಟ ಪ್ರಭೇದಗಳಿಗೆ ಸೀಮಿತವಾಗಿರುತ್ತೆ. ಅಂದ್ರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಆಗಿರೋ ಇನ್ಸೆಕ್ಟ್ಗಳ ಮೇಲೇನೆ ಅವು ತಿಂದು ತಮ್ಮ ಜೀವನ ಚಕ್ರವನ್ನ ಪೂರ್ಣಗೊಳಿಸುತ್ತವೆ. ಅದು ಮೊದಲನೆಯದಾದಂತಹ ವ್ಯತ್ಯಾಸ. ಇನ್ನು ಎರಡನೆಯ ವ್ಯತ್ಯಾಸವನ್ನ ನೋಡೋದಾದ್ರೆ ಪರಭಕ್ಷಕ ಕೀಟಗಳು ಆಸರೆ ಕೀಟಗಳಿಗಿಂತ ತುಂಬಾ ಬಲವಾಗಿರುತ್ತೆ. ಹಾಗೇನೆ ಗಾತ್ರದಲ್ಲಿ ಕೂಡ ತುಂಬಾ ದೊಡ್ಡದಾಗಿರುತ್ತೆ. ಈಗ ನಾನು ಹೇಳಿದೆ, ಶಿವನ ಕುದುರೆ ಹೇಳಿದೆ, ಗುಲಗಂಜಿ ಕೀಟಗಳು ಹೇಳಿದೆ, ಅವೆಲ್ಲ ತಮಗಿಂತ ಚಿಕ್ಕದಾದ ಕೀಟಗಳನ್ನ ತಿಂದು ತಮ್ಮ ಜೀವನವನ್ನ ನಡೆಸ್ತವೆ. ಆದರೆ ಪರತಂತ್ರ ಕೀಟಗಳು ತುಂಬಾ ಮಂದಗಾಮಿ ಕೀಟಗಳು, ಅವು ಬಲವಾಗಿ ಕೂಡ ಇರೋದಿಲ್ಲ. ಆಸರೆ ಕೀಟಗಳು ಸಿಕ್ಕ ಮೇಲೆ ಅವುಗಳ ಚಲನವಲನ ಕಂಡು ಬರೋದೇ ಇಲ್ಲ. ಹಾಗೇನೆ ಆಸರೆ ಕೀಟಗಳಿಗಿಂತ ಅವು ತುಂಬಾ ಚಿಕ್ಕದಾಗಿರುತ್ತೆ. ಅದು ಎರಡನೆಯ ವ್ಯತ್ಯಾಸ. ಇನ್ನು ಮೂರನೆಯ ವ್ಯತ್ಯಾಸವನ್ನ ನೋಡೋದಾದ್ರೆ ಈ ಪರಭಕ್ಷಕ ಕೀಟಗಳು ಆಸರೆ ಕೀಟಗಳ ನೆಲೆಗಿಂತ ಬೇರೆಯ ನೆಲೆಯನ್ನ ಹೊಂದಿರುತ್ತವೆ. ಅಂದ್ರೆ ಈ ಆಸರೆ ಕೀಟಗಳು ಎಲ್ಲಿರುತ್ತೋ ಅಲ್ಲೇ ಪರಭಕ್ಷಕ ಕೀಟಗಳು ಇರಬೇಕು ಅಂತ ಏನೂ ಇಲ್ಲ. ಎಲ್ಲಿ ಆಸರೆ ಕೀಟಗಳು ಇರುತ್ತೋ ಅಲ್ಲಿ ಪರಭಕ್ಷಕ ಕೀಟಗಳು ಅವುಗಳನ್ನು ಹುಡುಕಿಕೊಂಡು ಹೋಗಿ ತಿಂದು ನಾಶಪಡಿಸುತ್ತೆ. ಆದರೆ ಪರತಂತ್ರ ಕೀಟಗಳು ಆಸರೆ ಕೀಟಗಳ ನೆಲೆಯಲ್ಲೇ ಅವಲಂಬಿಸಿರುತ್ತೆ. ಅಂದ್ರೆ ಆಸರೆ ಕೀಟಗಳು ಎಲ್ಲಿರುತ್ತೋ ಅಲ್ಲೇನೆ ಅದ್ರ ಜಾಗ ಕೂಡ ಆಗಿರುತ್ತೆ. ಅದು ಮೂರನೆಯ ವ್ಯತ್ಯಾಸ. ಇನ್ನು ನಾಲ್ಕನೆಯ ವ್ಯತ್ಯಾಸವನ್ನ ನೋಡೋದಾದ್ರೆ ಪರಭಕ್ಷಕ ಕೀಟಗಳ ಜೀವಿತಾವಧಿ ಆಸರೆ ಕೀಟಗಳ ಜೀವಿತಾವಧಿಗಿಂತ ದೀರ್ಘವಾಗಿರುತ್ತೆ. ಅವು ತಮ್ಮ ಆಸರೆ ಕೀಟಗಳಿಂದ ಹೆಚ್ಚಾಗಿ ಬದುಕುತ್ತೆ. ಇನ್ನು ಪರತಂತ್ರ ಕೀಟಗಳ ಜೀವಿತಾವಧಿ ಅವುಗಳ ಆಸರೆ ಕೀಟಗಳಿಂದ ಕಡಿಮೆಯಾಗಿರುತ್ತೆ. ಇನ್ನು ಐದನೆಯ ವ್ಯತ್ಯಾಸವನ್ನ ನೋಡೋದಾದ್ರೆ ಪರಭಕ್ಷಕ ಕೀಟಗಳು ಹಲವು ಆಸರೆ ಕೀಟಗಳನ್ನು ತಿಂದು ತಮ್ಮ ಜೀವನ ಚಕ್ರವನ್ನ ಪೂರ್ಣಗೊಳಿಸುತ್ತವೆ. ಇನ್ನು ಪರತಂತ್ರ ಕೀಟಗಳು ಒಂದೇ ಆಸರೆಯ ಕೀಟದ ಮೇಲೆ ಅವಲಂಬಿತವಾಗಿರುತ್ತೆ. ಇದಿಷ್ಟು ವ್ಯತ್ಯಾಸಗಳು. ಈ ಪೀಡೆಗಳು ಹೆಚ್ಚಾದಂತಹ ಸಂದರ್ಭದಲ್ಲಿ ಯಾವೆಲ್ಲ ರೀತಿಯ ಹತೋಟಿ ಕ್ರಮಗಳನ್ನು ನಾವು ತೆಗೆದುಕೊಳ್ಳಬಹುದು? ಈಗ ಬೇರೆ ಬೇರೆ ಆದಂತಹ ಹತೋಟಿ ಕ್ರಮಗಳನ್ನ ರೈತರು ತೆಗೆದುಕೊಳ್ತಾರೆ. ಯಾವ್ದಾದ್ರು ಅಂತ ಉದಾಹರಣೆಗೆ ಹೇಳೋದಾದ್ರೆ, ಈಗ ಯಾವುದೇ ಬೆಳೆ ಮುಗಿದ ತಕ್ಷಣ ಅವರು ಮಣ್ಣನ್ನ ಉಳಿಮೆ ಮಾಡಬಹುದು, ಮಾಗಿ ಉಳಿಮೆಯನ್ನ ಮಾಡ್ತಾರೆ. ಹಾಗೇನೆ ಒಂದು ಬೆಳೆಯನ್ನ ಶುರು ಮಾಡೋಕ್ಕೂ ಮುಂಚೆನೆ ಬೆಳೆ ಪರಿವರ್ತನೆಯನ್ನ ಅವರು ಮಾಡಿ ಬೆಳೆಗಳನ್ನ ಬೆಳೆಯಬಹುದು. ಹಾಗೆಯೇ ಸರಿಯಾದ ಸಮಯಕ್ಕೆ ನಾವು ಬಿತ್ತನೆ ಮಾಡೋದ್ರಿಂದ ಪೀಡೆಗಳನ್ನ ಹತೋಟಿ ಮಾಡಬಹುದು. ಹಾಗೆಯೇ ಬೆಳಕಿನ ಬಲೆಗಳಿರಬಹುದು, ಮೋಹಕ ಬಲೆಗಳನ್ನ ನಾವು ಬಳಸಿ ಅವುಗಳನ್ನ ಹತೋಟಿ ಮಾಡಬಹುದು. ಇನ್ನೊಂದು ಕ್ರಮ ಅಂದರೆ ಜೈವಿಕ ಹತೋಟಿ ಕ್ರಮಗಳನ್ನ ಬಳಸಬಹುದು. ಹಾಗೆಯೇ ಕೀಟನಾಶಕಗಳ ಬಳಕೆ ಕೂಡ ಮಾಡಬಹುದು. ಆದರೆ ಈಗಿನ ಕಾಲದಲ್ಲಿ ಏನಾಗ್ತಾ ಇದೆ, ರೈತರು ಹೆಚ್ಚಾಗಿ ಕೀಟನಾಶಕಗಳ ಮೇಲೆನೆ ಅವಲಂಬಿತರಾಗಿದ್ದಾರೆ. ಯಾಕೆಂದರೆ ಕೀಟನಾಶಕಗಳು ಅತಿ ಕಡಿಮೆ ಸಮಯದಲ್ಲಿಯೇ ಕೀಟಗಳನ್ನ ಹತೋಟಿ ಮಾಡೋದ್ರಿಂದ ಎಲ್ಲರೂ ಅದನ್ನೇ ಅವಲಂಬಿತರಾಗಿದ್ದಾರೆ. ಹಾಗೆಯೇ ರೈತರು ಏನ್ ಮಾಡ್ತಾರೆ, ಕೀಟನಾಶಕಗಳನ್ನ ಶಿಫಾರಸ್ತಿಗಿಂತ 2-3 ಪಟ್ಟು ಹೆಚ್ಚಾಗಿನೇ ಸಿಂಪಡಣೆ ಮಾಡ್ತಾ ಇದ್ದಾರೆ. ಸೊ ಈ ತರ ಮಾಡೋದ್ರಿಂದ ಏನಾಗ್ತಾ ಇದೆ, ಇದು ಪರಿಸರಕ್ಕೆ ಹಾನಿಕರವಾಗಿದೆ. ಹಾಗೇನೆ ಶಿಫಾರಸ್ತಿಗಿಂತ ಹೆಚ್ಚಾಗಿ ಕೀಟನಾಶಕಗಳನ್ನ ಸಿಂಪಡಿಸುವುದರಿಂದ ಪೀಡೆಗಳಲ್ಲಿ ಕೀಟನಾಶಕ ನಿಗ್ರಹ ಶಕ್ತಿ ಅಂದ್ರೆ ಇನ್ಸೆಕ್ಟಿಸೈಡ್ ರೆಸಿಸ್ಟೆನ್ಸ್ ಅನ್ನೋದು ಬೆಳೆದು ಅವು ಇನ್ನೂ ಅಧಿಕ ಸಂಖ್ಯೆಯಲ್ಲಿ ವೃದ್ಧಿಯಾಗಿ ಬೆಳೆಗಳನ್ನ ಇನ್ನು ಹೆಚ್ಚಾಗಿ ಬಾಧಿಸ್ತಾ ಇವೆ. ಹಾಗೇನೆ ಸೇವಿಸುವ ಆಹಾರ ಕೂಡ ವಿಷಪೂರಿತವಾಗುತ್ತಾ ಹೋಗ್ತಾ ಇದೆ. ಹೀಗೆ ಹಲವಾರು ತರಹದ ತೊಂದರೆಗಳನ್ನ ನಾವು ಈ ಕೀಟನಾಶಕಗಳನ್ನ ಬಳಸುವುದರಿಂದ ನೋಡಬಹುದು. ಆದ್ದರಿಂದ ರೈತರು ಕೀಟನಾಶಕಗಳನ್ನ ಮಿತವಾಗಿ ಬಳಸಿ ಪರಿಸರಕ್ಕೆ ಹೊಂದುವಂತಹ ಹತೋಟಿ ಕ್ರಮಗಳನ್ನ ಪಾಲಿಸುವುದರಿಂದ ಕೀಟನಾಶಕಗಳಿಂದಾಗುವ ಅನಾನುಕೂಲಗಳನ್ನ ತಪ್ಪಿಸಬಹುದು. ತಾವು ಹೇಳಿದಾಗೆ ರೈತರು ಹೆಚ್ಚು ಕೀಟನಾಶಕಗಳ ಮೇಲೆ ಅವಲಂಬಿತರಾಗಿದ್ದಾರೆ ಅಂತ ಹೇಳಿ, ಇದರ ಬಗ್ಗೆ ತಾವೊಬ್ಬರು ಕೀಟಶಾಸ್ತ್ರಜ್ಞರಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಹೆಚ್ಚಾಗಿ ಕೀಟನಾಶಕಗಳನ್ನ ಬಳಸುವ ಬದಲು ಬೇರೆ ಕ್ರಮಗಳು, ಆಲ್ಟರ್ನೇಟಿವ್ ಆಗಿ ಸುಮಾರು ನಮ್ಮ ಹತ್ರ ಹತೋಟಿ ಕ್ರಮಗಳಿದೆ, ಅವುಗಳನ್ನ ಬಳಸಿಕೊಂಡು ನಾವು ಹುಳಗಳನ್ನ ಅಥವಾ ಕೀಟಗಳನ್ನ ನಿಯಂತ್ರಣ ಮಾಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಕೀಟನಾಶಕಗಳು ಬಳಕೆ ಏನಿದೆಯೋ ಇದು ಪರಿಸರದ ಮೇಲೆ ತುಂಬಾ ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ ಅನ್ನುವ ಕಾರಣಕ್ಕಾಗಿ ಅನೇಕ ವಿಜ್ಞಾನಿಗಳು ಕೀಟನಾಶಕಗಳ ವ್ಯಾಪಕವಾದಂತಹ ಬಳಕೆ ಬೇಡ ಅಂತ ಹೇಳಿ ಹೇಳ್ತಾರೆ. ಹಾಗಿದ್ರೆ ಪರಿಸರಕ್ಕೆ ಹೊಂದಿಕೊಳ್ತಕ್ಕಂತಹ ಹತೋಟಿ ಕ್ರಮಗಳು ಯಾವ್ಯಾವಿದ್ದಾವೆ? ಪರಿಸರಕ್ಕೆ ಹೊಂದಿಕೊಳ್ಳುವಂತಹ ಹತೋಟಿ ಕ್ರಮಗಳು ಸುಮಾರಿದೆ, ಆದರೆ ಅದರಲ್ಲಿ ಮುಖ್ಯವಾಗಿ ಬರುವಂತಹ ಒಂದು ಹತೋಟಿ ಕ್ರಮ ಅಂದ್ರೆ ಜೈವಿಕ ಕೀಟನಾಶಕಗಳು. ಈ ಜೈವಿಕ ಕೀಟನಾಶಕಗಳಲ್ಲೂ ಕೂಡ ಹಲವು ಬಗೆಯಾಗಿದೆ. ಈಗ ನಾವು ಎಲ್ಲಿ ಬೆಳೆಯನ್ನು ಬೆಳಿತೀವಿ, ರೈತರ ಭೂಮಿಯ ಸುತ್ತಮುತ್ತ ನಮಗೆ ಒಂದಿಷ್ಟು ಗಿಡ ಮರಗಳು ಸಿಗ್ತವೆ. ಹೊಂಗೆ ಮರ ಇರಬಹುದು, ಬೇವಿನ ಮರ ಇರಬಹುದು, ಪಪ್ಪಾಯ ಇರುತ್ತೆ, ಸೀತಾಫಲ, ಲ್ಯಾಂಟನ, ಸೊ ಹೀಗೆ ಹಲವಾರು ಮರಗಳು ಬೆಳೆಯನ್ನ ಬೆಳೆಯುವ ಪರಿಸರದ ಸುತ್ತಮುತ್ತ ನಮಗೆ ಸಿಗುತ್ತೆ. ಅವುಗಳ ಬೀಜ ಅಥವಾ ಎಲೆಗಳಿಂದ ನಾವು ಒಂದು ಕಷಾಯವನ್ನ ತಯಾರು ಮಾಡಿ ಅವುಗಳನ್ನ ಕೀಟನಾಶಕಗಳನ್ನಾಗಿ ಸಿಂಪಡಿಸಿ ಕೀಟಗಳನ್ನ ನಾವು ಹತೋಟಿಗೆ ತರಬಹುದು. ಅದು ಒಂದು ಮೆಥಡ್. ಅದನ್ನು ಬಿಟ್ರೆ ಈಗ ನಾನು ಏನ್ ಹೇಳಿದೆ, ಪರಭಕ್ಷಕ ಕೀಟಗಳು ಹಾಗೆ ಪರತಂತ್ರ ಕೀಟಗಳು, ಇವುಗಳನ್ನ ಕೂಡ ನಾವು ಬಳಸಿಕೊಂಡು ಕೀಟಗಳನ್ನ ಹತೋಟಿ ಮಾಡಬಹುದು. ಈ ಪರಭಕ್ಷಕ ಕೀಟಗಳು ಮತ್ತು ಪರತಂತ್ರ ಕೀಟಗಳನ್ನ ನಾವು ನೈಸರ್ಗಿಕವಾದ ಕೀಟದ ಶತ್ರುಗಳು ಅಂತ ಹೇಳಿ ಕರಿಬಹುದು, ಅಥವಾ ಸ್ವಾಭಾವಿಕ ಕೀಟ ಶತ್ರುಗಳು ಅಂತ ಹೇಳಿ ಕೂಡ ಇವುಗಳನ್ನ ಕರೀತಾರೆ. ಇವುಗಳನ್ನ ಬಳಸಿ ಪೀಡೆಗಳ ಸಂಖ್ಯೆಯನ್ನ ನಾವು ಕಡಿಮೆ ಮಾಡಬಹುದು. ಈ ಪರಭಕ್ಷಕ ಮತ್ತು ಪರತಂತ್ರ ಕೀಟಗಳ ಬಳಕೆಯಿಂದ ಏನೆಲ್ಲ ಅನುಕೂಲಗಳು ಸಂಭವಿಸುತ್ತೆ? ಮೊದಲನೆಯ ಅನುಕೂಲ ಅಂತ ನಾವು ಹೇಳೋದಾದ್ರೆ ಇದು ಒಂದು ಸುರಕ್ಷಿತವಾದ ವಿಧಾನ. ಈಗ ಹಲವು ಪರಭಕ್ಷಕ ಕೀಟಗಳು ಪರತಂತ್ರ ಕೀಟಗಳು ನಿಗದಿತ ಪೀಡೆಗಳಿಗೆ ಮಾತ್ರ ಸೀಮಿತವಾಗಿರೋದ್ರಿಂದ ಅವು ಯಾವುದೇ ಬೇರೆ ಪ್ರಾಣಿಗಳಿಗೆ ಹಾನಿಯನ್ನ ಉಂಟು ಮಾಡಲ್ಲ. ಈಗ ಒಂದು ಉದಾಹರಣೆಗೆ ಹೇಳಬೇಕು ಅಂದ್ರೆ ಗೋನಿಯೋಸಿಸ್ ನೆಫಾಂಟಿಡಿಸ್ ಅನ್ನೋ ಒಂದು ಪರತಂತ್ರ ಕೀಟ ಇದೆ. ಆ ಪರತಂತ್ರ ಕೀಟ ತೆಂಗನ್ನ ಬಾಧಿಸುವಂತಹ ಕಪ್ಪು ತಲೆ ಹುಳನ ತಿಂದು ಕೊಲ್ಲುತ್ತೆ. ಅದು ಕಪ್ಪು ತಲೆ ಹುಳವನ್ನ ಬಿಟ್ಟು ಬೇರೆ ಯಾವ ಹುಳಗಳ ಮೇಲೂ ಅದು ದಾಳಿಯನ್ನ ಮಾಡೋದಿಲ್ಲ. ಹಾಗಾಗಿ ಅವು ಬೇರೆ ಯಾವುದೇ ಪ್ರಯೋಜನಕ್ಕೆ ಬರುವಂತಹ ಪ್ರಾಣಿಗಳು ಅಥವಾ ಕೀಟಗಳ ಮೇಲೆ ಹಾನಿಯನ್ನ ಮಾಡೋದಿಲ್ಲ. ಕೆಲವೊಂದು ಪರತಂತ್ರ ಪ್ರಭೇದಗಳು ಒಂದು ಸೀಮಿತ ವರ್ಗಕ್ಕೆ ಅಥವಾ ಕುಟುಂಬಕ್ಕೆ ಸೇರಿದ ಪೀಡೆಗಳನ್ನ ಮಾತ್ರ ಆಕ್ರಮಿಸಿ ಕೊಲ್ಲುತ್ತವೆ. ಉದಾಹರಣೆಗೆ ಬ್ರಿಕಾನ್ ಬ್ರೇವಿಕಾನಿಸ್ ಅನ್ನೋ ಒಂದು ಪರತಂತ್ರ ಕೀಟ ಇದೆ. ಆ ಪರತಂತ್ರ ಕೀಟ ಚಿಟ್ಟೆ ಜಾತಿಗೆ ಸೇರಿದ ಪೀಡೆಗಳನ್ನ ಮಾತ್ರ ಕೊಲ್ಲುತ್ತದೆ. ಇದು ಮೊದಲನೆಯ ಅನುಕೂಲ. ಎರಡನೆಯ ಅನುಕೂಲ ಹೇಳೋದಾದ್ರೆ ಇದು ಆರ್ಥಿಕವಾಗಿ ಲಾಭದಾಯಕವಾಗುವಂತಹ ಒಂದು ವಿಧಾನ. ಈ ನೈಸರ್ಗಿಕ ಶತ್ರುಗಳನ್ನ ಬಳಸಿದಾಗ ನಾವು ಪ್ರಾರಂಭದಲ್ಲಿ ಮಾತ್ರ ನಮಗೆ ಖರ್ಚು ಬರುತ್ತೆ. ನಾವು ಮೊದಲನೇದಾಗಿ ಬಿಡುಗಡೆ ಮಾಡುವಾಗ ಅದನ್ನ ಯಾವುದಾದರೂ ಸರ್ಕಾರಿ ಪ್ರಯೋಗಾಲಯದಿಂದ ಅಥವಾ ಯಾವುದಾದ್ರೂ ಕಾಲೇಜಿಂದ ನಾವು ಈ ಪರತಂತ್ರ ಜೀವಿಗಳು ಅಥವಾ ಪರಭಕ್ಷಕ ಕೀಟಗಳನ್ನ ನಾವು ತಗೊಂಬಂದು ನಮ್ಮ ಬೆಳೆಗಳಲ್ಲಿ ನಾವು ಅದನ್ನ ಬಿಡಬಹುದು. ಇಲ್ಲಿ ಪುನರಾವರ್ತಕ ಖರ್ಚು ಅನ್ನೋದು ಇರೋದಿಲ್ಲ. ಒಮ್ಮೆ ನೈಸರ್ಗಿಕ ಶತ್ರುಗಳನ್ನ ಪೀಡೆ ನಿಯಂತ್ರಣಕ್ಕೆ ನಾವು ಬಿಡುಗಡೆ ಮಾಡಿದ್ರೆ ನಂತರ ಎಲ್ಲಿಯ ತನಕ ಪೀಡೆಗಳು ಪರಿಸರದಲ್ಲಿರುತ್ತವೆಯೋ ಅಲ್ಲಿಯ ತನಕವೂ ಈ ನೈಸರ್ಗಿಕ ನೈಸರ್ಗಿಕ ಶತ್ರುಗಳು ಬದುಕುಳಿಯುತ್ತವೆ ಮತ್ತು ಪೀಡೆಗಳನ್ನು ಯಶಸ್ವಿಯಾಗಿ ನಿಯಂತ್ರಣವನ್ನು ಮಾಡುತ್ತವೆ. ಇದು ಎರಡನೆಯ ಅನುಕೂಲ. ಇನ್ನು ಮೂರನೆಯದಾಗಿ ನೋಡುವುದಾದರೆ, ನೈಸರ್ಗಿಕ ಶತ್ರುಗಳನ್ನು ವಿಸ್ತಾರವಾದ ಪ್ರದೇಶದಲ್ಲಿ ಬಳಸಲು ಸಾಧ್ಯ. ಅಂದರೆ ಪೀಡೆಗಳನ್ನು ಬೇಟೆಯಾಡಿ ತಿನ್ನುವ ಸಾಮರ್ಥ್ಯವಿರೋದ್ರಿಂದ ಈ ಪರಭಕ್ಷಕ ಮತ್ತು ಪರತಂತ್ರ ಕೀಟಗಳು ಬಿಡುಗಡೆ ಮಾಡಿದಾಗ ಏನು ಮಾಡುತ್ತೆ, ಪೀಡೆಗಳು ಎಂತಹ ಸ್ಥಳದಲ್ಲಿ ಅಡಗಿಕೊಂಡು ಕೂತಿದ್ರು ಕೂಡ ಹುಡುಕಿ ಆಕ್ರಮಿಸಿ ಅವುಗಳನ್ನು ಸಾಯಿಸುತ್ತೆ. ಇದೆಲ್ಲದಕ್ಕಿಂತ ಮಿಗಿಲಾಗಿ ಈ ಪರಿಸರ ಮಾಲಿನ್ಯವಿಲ್ಲದಂತಹ ಒಂದು ಪದ್ಧತಿ, ಈ ಕೀಟನಾಶಕಗಳನ್ನು ಬಳಸೋದ್ರಿಂದ ಹೆಚ್ಚಾಗಿ ಪರಿಸರ ಮಾಲಿನ್ಯ ಆಗ್ತಾ ಇದೆ. ಬಟ್ ನಾವು ಇಲ್ಲಿ ಈ ಜೈವಿಕ ಪದ್ಧತಿಯನ್ನು ಬಳಸೋದ್ರಿಂದ ಗಾಳಿ, ಮಣ್ಣು, ನೀರು, ಆಹಾರ ಯಾವುದು ಕೂಡ ಮಾಲಿನ್ಯ ಆಗುವುದಿಲ್ಲ. ಹಾಗೆಯೇ ಯಾವುದೇ ಉಪಕಾರಿ ಜೀವಿಗಳ ಸಂಕುಲಕ್ಕೆ ಅಪಾಯಗಳು ಇರೋದಿಲ್ಲ. ಹಾಗೆಯೇ ಕೃಷಿಕರು ಕೂಡ ಕಡಿಮೆ ಖರ್ಚಿನಲ್ಲಿ ಕೆಲವು ಪರಿಕರಗಳನ್ನು ಬಳಸಿ ಪರಭಕ್ಷಕ ಮತ್ತು ಪರತಂತ್ರ ಕೀಟಗಳ ಸಂಖ್ಯಾಭಿವೃದ್ಧಿಯನ್ನು ತಾವೇ ಮಾಡಿಕೊಂಡು ಅವುಗಳನ್ನು ತಮ್ಮ ಬೆಳೆಗಳಲ್ಲಿ ಬಳಸಬಹುದು. ಇದಿಷ್ಟು ಇವುಗಳ ಅನುಕೂಲಗಳು. ಹಾಗಿದ್ರೆ ಈ ಪರಭಕ್ಷಕ ಮತ್ತೆ ಪರತಂತ್ರ ಕೀಟಗಳನ್ನ ಬಳಕೆ ಮಾಡಿದಂತಹ ಸಂದರ್ಭದಲ್ಲಿ ಏನು ಅನಾನುಕೂಲಗಳು ಸಂಭವಿಸಲ್ವಾ? ಈಗ ಯಾವುದೇ ಒಂದು ಪದ್ಧತಿಯನ್ನು ನಾವು ಅಳವಡಿಸಿಕೊಂಡಾಗ ಅಲ್ಲಿ ಅನುಕೂಲಗಳು ಇರುತ್ತೆ, ಹಾಗೆಯೇ ಅನಾನುಕೂಲಗಳು ಇರುತ್ತೆ. ಬಟ್ ನಾವು ಅನುಕೂಲಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ನೋಡ್ತೀವಿ. ಹಾಗೆಯೇ ಇಲ್ಲಿ ಕೂಡ ಈ ಪರಭಕ್ಷಕ ಮತ್ತು ಪರತಂತ್ರ ಕೀಟಗಳನ್ನು ನಾವು ಬಳಸುವಾಗ ಕೆಲವೊಂದಿಷ್ಟು ಅನಾನುಕೂಲಗಳು ನಮಗಿಲ್ಲಿ ಸಿಗುತ್ತೆ. ಮೊದಲನೆಯದಾಗಿ, ಈ ನೈಸರ್ಗಿಕ ಶತ್ರುಗಳ ಬಳಕೆಯಿಂದ ಪೀಡೆ ನಿಯಂತ್ರಣದ ಯಶಸ್ಸು ಅನ್ನೋದು ಸ್ವಲ್ಪ ಮಟ್ಟಿಗೆ ಕಡಿಮೆ ಅಂತಾನೆ ಹೇಳಬಹುದು. ಯಾಕಂದ್ರೆ ನಿಗದಿತ ಪೀಡೆಗಳಿಗೆ ಮಾತ್ರ ಸೀಮಿತವಾಗಿರುವ ನೈಸರ್ಗಿಕ ಶತ್ರುಗಳು ಎಲ್ಲಾ ಪೀಡೆಗಳ ಪ್ರಭೇದಗಳಿಗೆ ದೊರಕುವುದಿಲ್ಲ. ಈಗ ಯಾವುದೋ ಒಂದು ಪೀಡೆಗೆ ನಮಗೆ ಪರಭಕ್ಷಕ ಅಥವಾ ಪರತಂತ್ರ ಕೀಟಗಳು ಸಿಗಬಹುದು, ಎಲ್ಲಾ ಪೀಡೆಗಳಲ್ಲೂ ಕೂಡ ನಿಯಂತ್ರಣ ಮಾಡಲಿಕ್ಕೆ ಈ ನಮಗೆ ಪರಭಕ್ಷಕ ಪರತಂತ್ರ ಕೀಟಗಳು ಸಿಗೋದಿಲ್ಲ. ಇನ್ನು ಎರಡನೆಯದಾಗಿ, ನೈಸರ್ಗಿಕ ಶತ್ರುಗಳಿಂದ ಪೀಡೆ ನಿಯಂತ್ರಣ ಒಂದು ಮಂದಗತಿಯ ಪದ್ಧತಿ. ಇದು ನಮಗೆ ಬೇಗನೆ ಫಲಿತಾಂಶ ಕೊಡೋದಿಲ್ಲ, ಹಾಗಾಗಿ ನಾವು ಇದಕ್ಕೆ ಸ್ವಲ್ಪ ಸಮಯ ಕಾಯಬೇಕಾಗತ್ತೆ. ಆದರೆ ಏನಾಗ್ತಾ ಇದೆ, ಕೃಷಿಕರು ಇವುಗಳು ಕೆಲಸ ಮಾಡುವವರಿಗೆ ಕಾಯುವಂತಹ ಒಂದು ತಾಳ್ಮೆಯನ್ನು ತೋರಿಸೋದಿಲ್ಲ. ಹಾಗಾಗಿ ಇದರ ಫಲಿತಾಂಶ ಬೇಗನೆ ಸಿಗದೇ ಇರುವ ಕಾರಣ ಇದನ್ನು ಯಾರು ಬಳಸಲು ಮುಂದಾಗುತ್ತಿಲ್ಲ. ಇನ್ನು ನೈಸರ್ಗಿಕ ಶತ್ರುಗಳನ್ನು ನಿವಾರಣಾ ಪದ್ಧತಿಯಾಗಿ ಮಾತ್ರ ಬಳಸಲು ಸಾಧ್ಯವಾಗುತ್ತೆ. ಅಂದರೆ ಪೀಡೆಗಳ ಸಂಖ್ಯೆ ಯಾವಾಗ ಬೆಳೆಗಳಲ್ಲಿ ಕಡಿಮೆ ಇರುತ್ತೋ ಆಗ ಮಾತ್ರ ಈ ನೈಸರ್ಗಿಕ ಶತ್ರುಗಳನ್ನು ಬಿಡುಗಡೆ ಮಾಡೋದ್ರಿಂದ ಪೀಡೆಗಳನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದು. ಒಂದು ವೇಳೆ ಈ ಪೀಡೆಗಳ ಸಂಖ್ಯೆ ಹೆಚ್ಚಾದರೆ ಅವುಗಳ ನಿರ್ವಹಣೆ ಕಷ್ಟ ಆಗುತ್ತೆ, ಈ ಪರತಂತ್ರ ಮತ್ತು ಪರಭಕ್ಷಕ ಕೀಟಗಳನ್ನು ಬಳಸಿಕೊಂಡು. ಉದಾಹರಣೆಗೆ ಹೇಳೋದಾದ್ರೆ, ತೆಂಗಿನಲ್ಲಿ ಕಂಡು ಬರುವಂತಹ ಕಪ್ಪು ತಲೆ ಹುಳವನ್ನು ನಿಯಂತ್ರಣ ಮಾಡಲು ನಾವು ಗೋನಿಯೋಸಸ್ ನೆಫಾಂಟಿಡಿಸ್ ಅನ್ನೋ ಒಂದು ಪರತಂತ್ರ ಕೀಟಗಳನ್ನು ಬಳಸ್ತೇವೆ. ಇವುಗಳನ್ನು ನಾವು ಯಾವಾಗ ಬಿಡಬೇಕು ತೆಂಗಿನ ತೋಟದಲ್ಲಿ ಅಂತ ಹೇಳಿದ್ರೆ, ಈ ಕಪ್ಪು ತಲೆ ಹುಳುಗಳ ಸಂಖ್ಯೆ ಕಡಿಮೆ ಇದ್ದಾಗ, ಅಂದರೆ ಚಳಿಗಾಲದಲ್ಲಿ ನಾವು ಈ ಪರತಂತ್ರ ಕೀಟಗಳನ್ನು ನಾವು ಅಲ್ಲಿ ಬಿಡುಗಡೆ ಮಾಡಿ ಕಪ್ಪು ತಲೆ ಹುಳವನ್ನು ನಾವು ಕಡಿಮೆ ಮಾಡಬಹುದು. ಅದೇ ನಾವು ಬೇಸಿಗೆಗಾಲದಲ್ಲಿ ನಾವು ಬಿಡ್ತೀವಿ ಗೋನಿಯೋಸಸ್ ನೆಫಾಂಟಿಡಿಸ್ ಅಂದ್ರೆ, ಅವುಗಳ ನಿರ್ವಹಣೆ ಕಷ್ಟವಾಗುತ್ತೆ. ಯಾಕಂದ್ರೆ ಅವುಗಳ ಸಂಖ್ಯೆ ತುಂಬಾ ಹೆಚ್ಚಾಗಿರುವ ಕಾರಣ ಬೇಸಿಗೆಗಾಲದಲ್ಲಿ ಅವುಗಳನ್ನ ನಾವು ನಿರ್ವಹಣೆ ಮಾಡೋದು ಕಷ್ಟವಾಗುತ್ತೆ. ಇದಿಷ್ಟು ಇವುಗಳ ಅನಾನುಕೂಲಗಳು. ತಾವು ಹೇಳಿದಾಗೆ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಅನುಕೂಲ ಮತ್ತೆ ಅನಾನುಕೂಲ ಎರಡೂ ಕೂಡ ಇದ್ದೇ ಇರುತ್ತೆ. ಈ ಪರಭಕ್ಷಕ ಮತ್ತೆ ಪರತಂತ್ರ ಕೀಟಗಳನ್ನ ಬಳಕೆ ಮಾಡುವಂತಹ ಸಂದರ್ಭದಲ್ಲಿ ಏನೆಲ್ಲ ಅನಾನುಕೂಲಗಳು ಸಂಭವಿಸುತ್ತೆ ಅನ್ನುವಂಥದ್ದನ್ನು ಕೂಡ ತಾವು ತಿಳಿಸ್ಕೊಟ್ರಿ. ಇನ್ನು ನೈಸರ್ಗಿಕ ಶತ್ರುಗಳ ಸಂಖ್ಯಾ ಅಭಿವೃದ್ಧಿಯನ್ನ ಹೆಚ್ಚಳ ಮಾಡಬೇಕು ಅಂತ ಅಂದ್ರೆ ಹೇಗೆ ಮಾಡ್ತಕ್ಕಂಥದ್ದು? ಈಗ ಈ ನೈಸರ್ಗಿಕ ಶತ್ರುಗಳು, ಪರಭಕ್ಷಕಗಳು, ಪರತಂತ್ರ ಕೀಟಗಳು ನಮ್ಮ ಪರಿಸರದಲ್ಲೇ ಇರುತ್ತೆ. ನಮ್ಮ ಕೆಲಸ ಏನು ಅಂದ್ರೆ, ನಾವು ಅವುಗಳ ಸಂರಕ್ಷಣೆಯನ್ನ ಮಾಡೋದು. ಮೊದಲನೆಯದಾಗಿ ನಾವು ಅವುಗಳ ಸಂರಕ್ಷಣೆಯನ್ನ ಮಾಡಿ ಅವುಗಳ ಸಂಖ್ಯೆಯನ್ನ ನಾವು ಅಭಿವೃದ್ಧಿಪಡಿಸಬಹುದು. ಅದನ್ನ ಯಾವ ತರ ಸಂರಕ್ಷಣೆ ಮಾಡಬಹುದು ಅಂದ್ರೆ, ನಾವು ಒಂದೇ ಬೆಳೆಯನ್ನ ಬೆಳೆಯುವ ಬದಲು ಬಹು ಬೆಳೆಗಳ ಪದ್ಧತಿಯನ್ನ ಅಳವಡಿಸಿಕೊಳ್ಬಹುದು. ಹಾಗೆಯೇ ಮಿಶ್ರ ಬೆಳೆ ಪದ್ಧತಿಯನ್ನ ಕೂಡ ನಾವು ಅಳವಡಿಸಿಕೊಂಡು ಇವುಗಳ ಸಂಖ್ಯೆಯನ್ನ ಆ ಒಂದು ಪರಿಸರದಲ್ಲಿ ಹೆಚ್ಚಳ ಮಾಡಬಹುದು. ಇನ್ನು ಎರಡನೆಯದಾಗಿ, ನಾವು ಏನು ಕೀಟನಾಶಕಗಳನ್ನು ಬಳಸ್ತಾ ಇದ್ದೀವಿ ಪೀಡೆಗಳನ್ನ ತಡೆಯೋದಿಕ್ಕೆ, ಅದನ್ನ ಮಿತವಾಗಿ ಬಳಸಬೇಕು. ಅದು ಎರಡನೆಯದು. ಇನ್ನು ಮೂರನೆಯದಾಗಿ, ಈ ಪರತಂತ್ರ ಕೀಟಗಳು ಏನಿದೆ ಅವು ಹೂವಿನ ಬೆಳೆಗಳಿಗೆ ತುಂಬಾ ಆಕರ್ಷಿತವಾಗುತ್ತೆ. ಹಾಗಾಗಿ ನಿಮ್ಮ ತೋಟ ಅಥವಾ ಗದ್ದೆಯ ಸುತ್ತಮುತ್ತ ಹೂವಿನ ಬೆಳೆಗಳನ್ನ ಬೆಳೆಯೋದ್ರಿಂದ ನಾವು ಪರತಂತ್ರ ಕೀಟಗಳನ್ನ ಆಕರ್ಷಿಸಿ ಅವುಗಳನ್ನ ಆ ಪರಿಸರದಲ್ಲಿ ಸಂರಕ್ಷಣೆ ಮಾಡಬಹುದು. ಈಗ ಸಂರಕ್ಷಣೆ ಮಾಡಕ್ಕೆ ಆಗ್ತಾ ಇಲ್ಲ ಅಂದ್ರೆ ಇನ್ನೊಂದು ಪದ್ಧತಿ ಇದೆ. ಏನು ಅಂದ್ರೆ, ಆ ಪರಿಸರದಲ್ಲಿ ಆ ಸಂಖ್ಯೆಯನ್ನ ಹೆಚ್ಚಳ ಮಾಡೋದಕ್ಕೆ ಈಗ ಕೆಲವೊಂದು ಸರ್ಕಾರಿ ಕೃಷಿ ಇಲಾಖೆಗಳು, ತೋಟಗಾರಿಕೆ ಇಲಾಖೆಗಳಲ್ಲ ಪ್ರಯೋಗಶಾಲೆಗಳಿರುತ್ತೆ, ಅಲ್ಲಿ ಕೂಡ ಈ ಪರತಂತ್ರ ಜೀವಿಗಳು, ಪರಭಕ್ಷಕ ಕೀಟ ಸಂಖ್ಯೆಯನ್ನ ವೃದ್ಧಿ ಮಾಡುವಂತಹ ಒಂದು ಕಾರ್ಯ ಚಟುವಟಿಕೆ ನಡೀತಾ ಇರುತ್ತೆ. ಹಾಗೆಯೇ ಯಾವುದೇ ಕೃಷಿ ವಿಶ್ವವಿದ್ಯಾನಿಲಯಗಳಾಗಿರ್ಬೋದು, ಅಲ್ಲಿ ಕೂಡ ಈ ಕೆಲಸಗಳು ನಡೀತಾ ಇರುತ್ತೆ. ನಾವು ರೈತರು ಅಲ್ಲಿ ಹೋಗಿ ಅವುಗಳನ್ನ ಪಡೆದು ತಮ್ಮ ತಮ್ಮ ತೋಟಗಳಲ್ಲಿ ಅವುಗಳನ್ನ ಬಿಟ್ಕೊಂಡು ಅವುಗಳ ಸಂಖ್ಯೆಯನ್ನು ಕೂಡ ಹೆಚ್ಚಳ ಮಾಡಬಹುದು. ಹಾಗೆ ಇನ್ನ ಕೆಲವೊಂದು ಕಡೆ ಕೆಲವೊಂದು ಪರಭಕ್ಷಕ ಕೀಟಗಳನ್ನ ರೈತರೇ ಮಾಡಬಹುದು, ಅವುಗಳ ಸಂಖ್ಯಾಭಿವೃದ್ಧಿಯನ್ನ ರೈತರೇ ಮಾಡಬಹುದು. ಅದನ್ನ ಹೇಗೆ ಮಾಡೋದು ಎನ್ನುವ ಮಾಹಿತಿನ ನೀವು ಯಾವುದಾದರೂ ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ ಅಥವಾ ಕೃಷಿ ಮಹಾವಿದ್ಯಾಲಯಗಳನ್ನ ಸಂಪರ್ಕ ಮಾಡಿಕೊಂಡು ನೀವು ಅದರ ಬಗ್ಗೆ ತಿಳ್ಕೊಳ್ಬಹುದು. ಇಲ್ಲಾಂದ್ರೆ ಯಾವ್ದಾದ್ರು ಕೃಷಿ ವಿಜ್ಞಾನಿಗಳು ಯೂಟ್ಯೂಬ್ ಚಾನೆಲ್ ಅಲ್ಲಿ, ರೇಡಿಯೋದಲ್ಲಿ ಹೇಳಿರ್ತಾರೆ ನಿಮಗೆ, ಅದನ್ನ ಕೂಡ ತಿಳ್ಕೊಂಡು ನೀವು ಅದನ್ನ ಸಂಖ್ಯೆ ಅಭಿವೃದ್ಧಿಯನ್ನ ಮಾಡಿಕೊಂಡು ಅದನ್ನ ಬಳಕೆಯನ್ನ ಮಾಡ್ಕೋಬಹುದು. ಪರಭಕ್ಷಕ ಮತ್ತೆ ಪರತಂತ್ರ ಕೀಟಗಳನ್ನ ಬಳಕೆಯನ್ನ ಮಾಡಿಕೊಂಡು ನಾವು ಯಾವೆಲ್ಲ ಈ ಶತ್ರು ಕೀಟಗಳನ್ನ ಹತೋಟಿಯನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ? ಈಗ ಬೇರೆ ಬೇರೆ ತರಹದ ಬೆಳೆಗಳಲ್ಲಿ ನಾವು ಬೇರೆ ಬೇರೆಯಾದ ರೀತಿಯಂತಹ ಪರಭಕ್ಷಕ ಮತ್ತು ಪರತಂತ್ರ ಕೀಟಗಳನ್ನ ಬಿಡುಗಡೆ ಮಾಡಿಕೊಂಡು ನಾವು ಪೀಡೆಗಳ ನಿರ್ವಹಣೆಯನ್ನ ಮಾಡಬಹುದು. ಮೊದಲನೆಯದಾಗಿ ಈ ಹಾಸನದಲ್ಲಿ ತೆಂಗಿ ಒಂದು ಪ್ರಮುಖವಾದ ಬೆಳೆ. ಅಲ್ಲಿ ನಾವು ಗೋನಿಯೋಸಸ್ ನೆಫ್ಯಾಂಟಿಡಿಸ್, ನಾನೀಗ ಆಲ್ರೆಡಿ ಹೇಳಿದ್ದೀನಿ, ಗೋನಿಯೋಸಸ್ ನೆಫ್ಯಾಂಟಿಡಿಸ್ ಅನ್ನೋ ಒಂದು ಪರತಂತ್ರ ಜೀವಿಯನ್ನ ನಾವು ಬಳಸ್ಕೊಂಡು ಕಪ್ಪು ತಲೆ ಹುಳವನ್ನ ನಾವು ಹತೋಟಿ ಮಾಡಬಹುದು. ಇದನ್ನ ಹೇಗೆ ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ರೆ, 500 ಪ್ರಾಯದ ಗೋನಿಯೋಸಸ್ ಕಡಜಗಳನ್ನ ಬಿಡುಗಡೆ ಮಾಡಬೇಕಾಗುತ್ತೆ. ಯಾವಾಗ ಮಾಡಬೇಕು, ಇಲ್ಲಿ ಸಮಯ ಕೂಡ ತುಂಬಾನೇ ಮುಖ್ಯವಾದದ್ದು. ಇದನ್ನ ನಾವು ಫೆಬ್ರವರಿ ಮೊದಲನೆಯ ವಾರದಲ್ಲಿ ಮೊದಲ ಕಂತನ್ನ ಬಿಡುಗಡೆ ಮಾಡಬೇಕಾಗತ್ತೆ. ಈ ಪೀಡೆಯ ಸಂಖ್ಯೆ ತುಂಬಾ ತೀವ್ರವಾಗಿದ್ದರೆ 10-15 ದಿನಗಳ ಅಂತರದಲ್ಲಿ 6 ಸಲ 500 ಸಂಖ್ಯೆಯ ಪ್ರಾಯದ ಕಡಜಗಳನ್ನು ನಾವು ಬಿಡುಗಡೆ ಮಾಡಬೇಕಾಗತ್ತೆ. ಹಾಗೆಯೇ ಇನ್ನೊಂದು ಪರತಂತ್ರ ಕೀಟ ಇದೆ, ಬ್ರೆಕಾನ್ ಬ್ರೇವಿಕಾನಿಸ್. ಇದನ್ನ ಕೂಡ ಕಪ್ಪು ತಲೆ ಹುಳದ ನಿರ್ವಹಣೆಯಲ್ಲಿ ಬಳಸಬಹುದು. ಇದು 1 ಹೆಕ್ಟರ್ಗೆ 15,000 ಪ್ರಾಯದ ಕಡಜಗಳನ್ನ ನಾವು ಬಿಡುಗಡೆ ಮಾಡಬೇಕಾಗತ್ತೆ. ಅದನ್ನ ಬಿಟ್ರೆ ಇನ್ನ ಕಿಲೋನಿಸ್ ಬ್ಲಾಕ್ ಬರ್ನಿ ಅಂತ ಒಂದಿದೆ. ಈ ಪರತಂತ್ರ ಕೀಟವನ್ನ ನಾವು ಆಲೂಗಡ್ಡೆ ಕೊರಕದ ನಿರ್ವಹಣೆಯಲ್ಲಿ ನಾವು ಬಳಸ್ಕೊಳ್ಬಹುದು. ಮತ್ತೊಂದು ಪರತಂತ್ರ ಕೀಟ ಅಂತ ಹೇಳಿದ್ರೆ ಟ್ರೈಕೋಗ್ರಾಮ. ಈ ಟ್ರೈಕೋಗ್ರಾಮದಲ್ಲಿ ಬೇರೆ ಬೇರೆ ಆದಂತಹ ಜಾತಿಯ ಟ್ರೈಕೋಗ್ರಾಮಗಳು ಸಿಗುತ್ತೆ. ಈ ಟ್ರೈಕೋಗ್ರಾಮವನ್ನ ಭತ್ತದಲ್ಲಿ ಹಳದಿ ಕಾಂಡ ಕೊರಕ ಅನ್ನೋ ಒಂದು ಪ್ರಮುಖವಾದ ಕೀಟ ಇದೆ, ಅದನ್ನ ಹತೋಟಿ ಮಾಡಕ್ಕೆ ನಾವು ಟ್ರೈಕೋಗ್ರಾಮ ಜಪಾನಿಕಂ ಅನ್ನೋ ಒಂದು ಜಾತಿಯ ಟ್ರೈಕೋಗ್ರಾಮವನ್ನ ಬಳಸ್ಕೋಬಹುದು. ಇದನ್ನ 1,00,000 ಪ್ರೌಢ ಕೀಟಗಳನ್ನ 1 ಹೆಕ್ಟೇರ್ ಜಾಗಕ್ಕೆ ನಾವು ಬಿಡುಗಡೆ ಮಾಡಿ ಈ ಹಳದಿ ಕಾಂಡ ಕೊರಕದ ನಿರ್ವಹಣೆಯನ್ನ ಮಾಡಬಹುದು. ಹಾಗೆಯೇ ಭತ್ತದಲ್ಲಿ ಇನ್ನೊಂದು ಪ್ರಮುಖವಾದಂತಹ ಕೀಟ ಅಂದ್ರೆ ಎಲೆ ಸುರುಳಿ ಸುತ್ತುವ ಕೀಟ. ಅದರ ನಿರ್ವಹಣೆಗೂ ಕೂಡ ಟ್ರೈಕೋಗ್ರಾಮ ಕಿಲೋನಿಸ್ ಅನ್ನೋ ಒಂದು ಜಾತಿಯ ಟ್ರೈಕೋಗ್ರಾಮವನ್ನ ಬಳಕೆ ಮಾಡಿಕೊಳ್ಬಹುದು. ಹಾಗೆಯೇ ಟ್ರೈಕೋಗ್ರಾಮ ಪ್ರೀಟಿಯೋಸಮ್ ಅಂತ ಇನ್ನೊಂದು ಜಾತಿಯ ಟ್ರೈಕೋಗ್ರಾಮ ಇದೆ, ಅದನ್ನ ಟೊಮೆಟೋದಲ್ಲಿ ಕಾಂಡ ಕೊರಕದ ನಿರ್ವಹಣೆಗೆ ನಾವು ಬಳಕೆ ಮಾಡಿಕೊಳ್ಬಹುದು. ಇದಿಷ್ಟು ಕೆಲವೊಂದು ಉದಾಹರಣೆಗಳು. ಹಾಗೇನೆ ಪರಭಕ್ಷಕ ಕೀಟಗಳನ್ನ ನಾವು ತಗೊಂಡ್ರೆ ಆಸ್ಟ್ರೇಲಿಯನ್ ಗುಲಗಂಜಿ ದುಂಬಿ ಅಂತ ಒಂದು ಬರುತ್ತೆ, ಅದು ನಿಮ್ಮ ಬೆಳೆಗಳಲ್ಲೇ ಕೂಡ ನಿಮಗೆ ಕಂಡು ಬರುತ್ತೆ. ಇದು ಆಸ್ಟ್ರೇಲಿಯನ್ ಗುಲಗಂಜಿ ದುಂಬಿ ಮುಖ್ಯವಾಗಿ ಹಿಟ್ಟು ತಿಗಣೆಯ ನಿರ್ವಹಣೆಗೆ ನಾವು ಬಳಕೆ ಮಾಡ್ಕೋಬಹುದು. ಇದನ್ನ ನಾವು ಕಾಫಿ ಆಗಿರಬಹುದು, ನಿಂಬೆ ಗಿಡಗಳ ಆಗಿರಬಹುದು, ಇಂತಹ ಬೆಳೆಗಳಲ್ಲಿ 1 ಮರಕ್ಕೆ 10 ಪ್ರಾಯದ ದುಂಬಿಗಳನ್ನ ಬಿಡಬಹುದು, ಅಥವಾ 50 ಮರಿಹುಳಗಳನ್ನ ನಾವು 1 ಮರಕ್ಕೆ ಬಿಡಬಹುದು. ಹಾಗೇನೆ ದ್ರಾಕ್ಷಿ ಬೆಳೆಯಲ್ಲಿ 2 ಮುಖ್ಯವಾದಂತಹ ಹಿಟ್ಟು ತಿಗಣೆಗಳಿದೆ. ಯಾವ್ದದು ಅಂದ್ರೆ ಮ್ಯಾಕೋನಲ್ಲಿಕಾಕಸ್ ಹಿರ್ಸುಟಸ್ ಮತ್ತೆ ಪ್ಲಾನೋಕಾಕಸ್ ಸಿಟ್ರಿ. ಈ 2 ತುಂಬಾ ಮುಖ್ಯವಾದಂತಹ ಹಿಟ್ಟು ತಿಗಣೆಗಳು. ಇವುಗಳ ನಿರ್ವಹಣೆಗೆ ನಾವು ಪ್ರತಿ ದ್ರಾಕ್ಷಿ ಬಳ್ಳಿಗೆ ಈ ಆಸ್ಟ್ರೇಲಿಯನ್ ಗುಲಗಂಜಿ ಕೀಟವನ್ನ 10 ದುಂಬಿಗಳಂತೆ ಬಿಡೋದ್ರಿಂದ ಇವುಗಳ ನಿರ್ವಹಣೆಯನ್ನ ಮಾಡಬಹುದು. ಹಾಗೇನೆ ಕಿಲೋನಿಸ್ ಎಕ್ಸ್ಮ್ಯಾಕ್ಲಾಟ ಅಂತ ಇನ್ನೊಂದು ಜಾತಿಯ ದುಂಬಿ ಕೂಡ ಬರುತ್ತೆ, ಅದನ್ನು ಕೂಡ ರಸ ಹೀರುವ ಕೀಟಗಳನ್ನ ಹತೋಟಿ ಮಾಡಕ್ಕೆ ಬಳಸ್ಕೋಬಹುದು. ಹಾಗೇನೆ ಕಾಕ್ಸಿನೆಲ್ಲ ಸಪ್ಟಮ್ ಪಂಕ್ಟಾಟ ಅಂತ ಕೂಡ ಬರುತ್ತೆ, ಅದನ್ನ ಕೂಡ ವಿವಿಧ ಬೆಳೆಗಳಲ್ಲಿ ಸಸ್ಯ ಹೇನುಗಳನ್ನ ನಿರ್ವಹಣೆ ಮಾಡಲು ಬಳಸ್ಕೋಬಹುದು. ಇನ್ನೊಂದು ಗ್ರೀನ್ ಲೇಸ್ ವಿಂಗ್, ಹಸಿರು ರೆಕ್ಕೆಯ ಕೀಟಗಳು ಅಂತ ಹೇಳ್ತೀವಿ, ಇದು ಕೂಡ ಒಂದು ಪರಭಕ್ಷಕ ಕೀಟ. ಇದನ್ನ ನಾವು ಯಾವ ತರ ಬಿಡುಗಡೆ ಮಾಡಬೇಕು ಅಂದ್ರೆ ಮೊದಲನೇ ಹಂತದ ಮರಿ ಹುಳಗಳನ್ನ ತಂದು ಅದನ್ನ ಪ್ರತಿ ಹೆಕ್ಟರ್ಗೆ 50,000 ಹಾಗೆ ನಾವು ಬಿಡುಗಡೆ ಮಾಡಬಹುದು. ಇದು ಎಲ್ಲೆಲ್ಲಿ ಬಿಡುಗಡೆ ಮಾಡಬಹುದು ಅಂದ್ರೆ ಒಂದು ಸೂರ್ಯಕಾಂತಿ, ತಂಬಾಕು, ಹಣ್ಣಿನ ಬೆಳೆಗಳಿರಬಹುದು, ಹತ್ತಿ ಬೆಳೆಗಳಲ್ಲಿ ಇವುಗಳನ್ನ ನಾವು ಬಿಡುಗಡೆ ಮಾಡಿ ರಸ ಹೀರುವ ಕೀಟಗಳನ್ನ ಹತೋಟಿ ಮಾಡಬಹುದು. ಈ ಪರಭಕ್ಷಕ ಮತ್ತೆ ಪರತಂತ್ರ ಕೀಟಗಳನ್ನ ಬಳಕೆ ಮಾಡಿಕೊಂಡು ಇಷ್ಟೆಲ್ಲಾ ಕೀಟಗಳನ್ನ ನಿಯಂತ್ರಣ ಮಾಡುವಂತದ್ದು ವ್ಯವಸ್ಥೆ ಇದ್ರೂ ಕೂಡ ಯಾಕೆ ಕೃಷಿಕರು ಇದರ ಬಳಕೆಯನ್ನ ಸಮಗ್ರವಾಗಿ ಮಾಡ್ತಾ ಇಲ್ಲ ಅಂತೀರಿ? ಮೊದಲನೆಯದು ಅಂತ ಹೇಳಿದ್ರೆ ರೈತರಿಗೆ ಯಾವ್ಯಾವ ಕೀಟಗಳನ್ನ ಅವರು ನೋಡ್ತಾರೆ ಅದೆಲ್ಲಾ ಕೀಟಗಳು ಅಪಾಯಕಾರಿ ಅಂತ ಅವರು ತಿಳ್ಕೊಂಡ್ ಬಿಡ್ತಾರೆ. ಅವರಿಗೆ ಯಾವುದು ಉಪಕಾರ ಮಾಡುವಂತಹ ಕೀಟ, ಯಾವುದು ಅಪಾಯಕಾರಿ ಪೀಡೆಗಳು ಅನ್ನೋ ಒಂದು ಮಾಹಿತಿ ಅವರ ಹತ್ರ ಇರೋದಿಲ್ಲ. ಆ ಮಾಹಿತಿನ ಅವರು ತಿಳ್ಕೊಂಡ್ರೆ ಖಂಡಿತವಾಗ್ಲೂ ಅವರು ಈ ಒಂದು ಪದ್ಧತಿಯನ್ನ ಅವರು ಅಳವಡಿಸ್ಕೊಡ್ತಾರೆ. ಇನ್ನ ಎರಡನೇದಾಗಿ ಕೀಟನಾಶಕಗಳ ಬಳಕೆಯತ್ತ ಅವರಿಗೆ ಇರುವಂತಹ ಒಂದು ಒಲವು. ಈಗ ಎಷ್ಟೇ ಧನಾತ್ಮಕ ಪೀಡೆ ನಿರ್ವಹಣಾ ಕ್ರಮಗಳಿದ್ರೂ ಕೂಡ ಅವರು ಕೀಟನಾಶಕಗಳ ಕಡೆಗೆ ಹೆಚ್ಚು ಒಲವನ್ನ ತೋರಿಸ್ತಾ ಇದ್ದಾರೆ. ಯಾಕೆ ಅಂದ್ರೆ ಕೀಟನಾಶಕಗಳು ಬಹುಬೇಗನೆ ಕೀಟಗಳನ್ನ ನಿಯಂತ್ರಣ ಮಾಡುವ ಒಂದು, ಇದರಿಂದ ಅವರು ಕೀಟನಾಶಕಗಳಿಗೆ ಹೆಚ್ಚು ಒಲವನ್ನ ತೋರಿಸ್ತಾ ಇದ್ದಾರೆ. ಹಾಗೇನೆ ಹೆಚ್ಚು ಒಲವನ್ನ ತೋರಿಸೋದ್ರಿಂದ ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಅವರು ಕೀಟನಾಶಕಗಳನ್ನ ಬಳಕೆ ಮಾಡ್ತಾ ಇದ್ದಾರೆ. ಅದರಿಂದ ಈ ನಮ್ಮ ಪರತಂತ್ರ ಕೀಟಗಳಾಗಿರಬಹುದು, ಪರಭಕ್ಷಕ ಕೀಟಗಳ ಸಂಖ್ಯೆ ಕೂಡ ಗಣನೀಯವಾಗಿ ಅವರ ಒಂದು ಗದ್ದೆಯಲ್ಲಿ ತುಂಬಾನೇ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಇನ್ನು ಮೂರನೆಯದಾಗಿ ಜೈವಿಕ ಶತ್ರುಗಳ ಕೊರತೆ. ಈ ಪರಭಕ್ಷಕ ಕೀಟಗಳು ಪರತಂತ್ರ ಕೀಟಗಳು ಏನಿದೆ ಅವು ರಾಸಾಯನಿಕ ಪೀಡನಾಶಕಗಳ ಸಿಗುವಷ್ಟು ಸುಲಭವಾಗಿ ರೈತರಿಗೆ ಸಿಗ್ತಾ ಇಲ್ಲ, ಹಾಗೇನೆ ಬೇಕಾದ ಪ್ರಮಾಣದಲ್ಲೂ ಸಿಗ್ತಾ ಇಲ್ಲ, ಬೇಕಾದಾಗ ಸಮಯದಲ್ಲೂ ಕೂಡ ಅದು ಸಿಗ್ತಾ ಇಲ್ಲ. ಹಾಗಾಗಿ ಅವರು ಈ ಒಂದು ಪದ್ಧತಿಯನ್ನ ಅಳವಡಿಸಿಕೊಳ್ಳೋದ್ರಲ್ಲಿ ವಿಫಲರಾಗಿದ್ದಾರೆ ಅಂತ ನಾನು ಹೇಳಬಹುದು. ಈ ನೈಸರ್ಗಿಕ ಶತ್ರುಗಳನ್ನ ನಾವು ಎಲ್ಲೆಲ್ಲಿ ಪಡೆದುಕೊಳ್ಳಬಹುದು? ಹಾಸನ ಜಿಲ್ಲೆಯವರೇ ನೀವು ಆಗಿದ್ರೆ ಈಗ ನಮ್ಮ ಮೊದಲನೆಯ ವರ್ಷದ ವಿದ್ಯಾರ್ಥಿಗಳು ಏನಿದ್ದಾರೆ, ಕೃಷಿ ವಿದ್ಯಾರ್ಥಿಗಳು, ಅವರು ಕೂಡ ಈ ಪರತಂತ್ರ ಮತ್ತು ಪರಭಕ್ಷಕ ಕೀಟಗಳ ಒಂದು ಸಂಖ್ಯೆಯ ಅಭಿವೃದ್ಧಿಯನ್ನ ಪ್ರಯೋಗಾಲಯದಲ್ಲಿ ಮಾಡ್ತಾ ಇರ್ತಾರೆ. ಅವರಿಗೆ ಒಂದು ಕೋರ್ಸ್ ಇದೆ. ಅವರು ಮಾಡುವಂತಹ ಸಂದರ್ಭದಲ್ಲಿ ನೀವು ಬಂದ್ರೆ ಇಲ್ಲಿಂದ ನೀವು ಒಂದು ಸ್ವಲ್ಪ ಪ್ರಮಾಣದ ಸಂಖ್ಯೆಯನ್ನು ನೀವು ಪಡ್ಕೋಬಹುದು. ಇಲ್ಲ ನಮಗೆ ಇಲ್ಲಿ ಬರೋದಕ್ಕೆ ಆಗಲ್ಲ ಕಾಲೇಜಿಗೆ ಅಂತ ಹೇಳಿದ್ರೆ, ಇನ್ನ ಅರಸೀಕೆರೆಯಲ್ಲಿ ತೋಟಗಾರಿಕೆ ಇಲಾಖೆ ಇದೆ, ಅಲ್ಲಿ ಒಂದು ಹಿರಿಯ ಪ್ರಯೋಗಶಾಲೆ ಕೂಡ ಇದೆ. ಅಲ್ಲಿ ಅವರು ಬೇರೆ ಬೇರೆ ರೀತಿಯಾದಂತಹ ಪರಭಕ್ಷಕ ಪರತಂತ್ರ ಕೀಟಗಳನ್ನ ಕೂಡ ಅವರು ಮಾಡ್ತಾ ಇದ್ದಾರೆ, ಅಂದ್ರೆ ಸಂಖ್ಯಾಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿಗೆ ಹೋಗಿ ಕೂಡ ಪಡ್ಕೋಬಹುದು. ಇನ್ನ ರಾಷ್ಟ್ರೀಯ ಕೃಷಿ ಕೀಟ ಸಂಪನ್ಮೂಲ ಬ್ಯೂರೋ NBAIR, ನ್ಯಾಷನಲ್ ಬ್ಯೂರೋ ಆಫ್ ಅಗ್ರಿಕಲ್ಚರಲ್ ಇನ್ಸೆಕ್ಟ್ ರಿಸೋರ್ಸ್ ಅಂತ ಒಂದು ಬ್ಯಾಂಗ್ಳೂರ್ನಲ್ಲಿದೆ. ಅವರು ಕೂಡ ವರ್ಷದ 365 ದಿನ ಕೂಡ ಅವರು ಇದ ಸಂಖ್ಯೆ ಅಭಿವೃದ್ಧಿ ಮಾಡ್ತಾನೆ ಇರ್ತಾರೆ, ಪರತಂತ್ರ ಕೀಟಗಳದ್ದು ಪರಭಕ್ಷಕ ಕೀಟಗಳದ್ದು. ಅಲ್ಲಿಂದ ಕೂಡ ನೀವು ಈ ಕೀಟಗಳನ್ನ ಪಡೆದು ನಿಮ್ಮ ಗದ್ದೆಗಳಲ್ಲಿ ಬಳಸ್ಕೋಬಹುದು. ಹಾಗೇನೆ ನಾನು ಹೇಳ್ದಂಗೆ ಇದ್ರ ಗುರುತಿಸುವಿಕೆ ಅನ್ನೋದು ಒಂದು ಇಲ್ಲಿ ತುಂಬಾನೇ ಮುಖ್ಯವಾದಂಥದ್ದು. ಯಾವುದು ಉಪಯೋಗಕಾರಿ ಯಾವುದು ಪೀಡೆ ಅಂತ ನೀವು ಗುರುತಿಸೋದು ತುಂಬಾನೇ ಮುಖ್ಯವಾದದ್ದು. ನೀವು ಗೊತ್ತಾಗ್ತಾ ಇಲ್ಲ ನಮಗೆ ಅಂತ ಹೇಳಿದ್ರೆ, ನೀವು ಆ ಕೀಟಗಳನ್ನ ಇಲ್ಲಿ ಕಾರ್ಯಕೆರೆ ಹಾಸನದ ಕೃಷಿ ಕಾಲೇಜ್ ಏನಿದೆ ಅಲ್ಲಿ ಬಂದು ಕೀಟ ತಜ್ಞರನ್ನ ಭೇಟಿ ಮಾಡಿ ನೀವು ಕಂಡಿಡ್ಕೊಳ್ಬಹುದು ಇದು ಉಪಯೋಗ ಕೀಟನ ಅಥವಾ ಪೀಡೆನ ಅಂತ ನೀವು ಕಂಡಿಡ್ಕೊಳ್ಬಹುದು. ಅದಾದ್ಮೇಲೆ ನೀವು ಅದನ್ನ ಯಾವ ತರ ಸಂಖ್ಯೆ ಅಭಿವೃದ್ಧಿ ನೀವೇ ಮಾಡ್ಕೊಳ್ಬಹುದು ಅಂತ ಕೂಡ ನೀವು ನಮ್ಮಲ್ಲಿ ಮಾಹಿತಿಯನ್ನು ಪಡ್ಕೊಂಡು ಹೋಗಿ ನೀವು ಕೂಡ ಸಂಖ್ಯಾಭಿವೃದ್ಧಿಯನ್ನ ಮಾಡ್ಕೊಳ್ಬಹುದು. ಹೀಗೆ ನಾವು ನೈಸರ್ಗಿಕ ಶತ್ರುಗಳನ್ನ ಬೇರೆ ಬೇರೆ ಪ್ರಯೋಗಾಲಯಗಳಲ್ಲಿ ಮತ್ತೆ ಸಂಸ್ಥೆಗಳಲ್ಲಿ ಪಡೆದು ತಂದು ನಮ್ಮ ಬೆಳೆಯನ್ನ ಬಾಧಿಸತಕ್ಕಂತಹ ವಿವಿಧ ಕೀಟಗಳು ಏನಿದ್ದಾವೋ ಅವುಗಳ ನಿರ್ವಹಣೆಯನ್ನ ಮಾಡಬಹುದು. ಈ ಒಂದು ಪರತಂತ್ರ ಕೀಟಗಳು ಮತ್ತೆ ಪರಭಕ್ಷಕ ಕೀಟಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡುವಂತದ್ದು ಹೇಗೆ? ನನ್ನ ಮೊಬೈಲ್ ನಂಬರ್ ಇಂದ ನೀವು ಸಂಪರ್ಕ ಮಾಡಬಹುದು. ನನ್ನ ಮೊಬೈಲ್ ನಂಬರ್ 9964067787. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9964067787. ಒಳ್ಳೆಯದು ಡಾಕ್ಟರ್ ಹರ್ಷಿತಾ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಪರಭಕ್ಷಕ ಮತ್ತು ಪರತಂತ್ರ ಕೀಟಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ಮಾಡಿಕೊಟ್ರಿ. ಈ ಪರಭಕ್ಷಕ ಮತ್ತು ಪರತಂತ್ರ ಕೀಟಗಳಿಂದ ನಮ್ಮ ಕೃಷಿಕರು ತಮ್ಮ ಬೆಳೆಗಳನ್ನ ಹೇಗೆ ರಕ್ಷಣೆಯನ್ನ ಮಾಡಿಕೊಳ್ಳಬಹುದು, ಇದರಿಂದ ಏನೆಲ್ಲ ಅನುಕೂಲಗಳು ಸಂಭವಿಸುತ್ತೆ, ಜೊತೆಗೆ ಈ ಪರಭಕ್ಷಕ ಮತ್ತು ಪರತಂತ್ರ ಕೀಟಗಳನ್ನ ಎಲ್ಲಿಂದ ಪಡೆಯಬಹುದು ಅನ್ನುವಂಥ ವಿಚಾರಗಳನ್ನು ಕೂಡ ತಾವು ವಿವರವಾಗಿ ತಿಳಿಸಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಕೃಷಿಯಲ್ಲಿ ಪರೋಪಕಾರಿ ಮತ್ತು ಪರತಂತ್ರ ಜೀವಿಗಳು ಈ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಪಿ ಹರ್ಷಿತಾ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಮುಂಗಾರು ಹಂಗಾಮಿನಲ್ಲಿ ಅನುಸರಿಸಬೇಕಾದ ಪ್ರಮುಖ ಕೃಷಿ ಚಟುವಟಿಕೆಗಳು ಈ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಟಿ ಭೈರಪ್ಪನವರ್ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಇದುವರೆಗೆ